ಒಣಹವೆ ಇರಲಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವೆಡೆ ಬೆಳಗಿನ ಜಾವ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ 34, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ, ಎಲ್ಲ ಜಿಲ್ಲೆಗಳಲ್ಲಿ ಮತದಾನ ಜಾಗೃತಿ ಜಾಥಾಗೆ ಚಾಲನೆ. ಎರಡು ದಿನಗಳ ಭೇಟಿಗಾಗಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಆಗಮನ. ವಿಶ್ವ ಆರೋಗ್ಯ ದಿನಾಚರಣೆ, ಎಲ್ಲರಿಗೂ ಆರೋಗ್ಯ ಅರಿವು ಮೂಡಿಸುವ ಸಂಕಲ್ಪ. ಹಾಗೂ ನಾಡಿನೆಲ್ಲೆಡೆ ಶುಭ ಶುಕ್ರವಾರ ಅಂಗವಾಗಿ ಕ್ರೈಸ್ತ ಬಾಂಧವರಿಂದ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಅಳ್ಳಿ ಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಹೆಚ್ ಮೋಹನಾಕ್ಷಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳೋಣ ಅಳ್ಳಿ ಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಭಾಗವಹಿಸುತ್ತಿದ್ದಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕೇಳಿ ಕಾರ್ಯಕ್ರಮ ಅಳ್ಳಿ ಕಟ್ಟೆ. ನಾನುವೇ ಆ ಪಾಟಿ ಹೊತ್ತಿಂದವ ಈ ಬಾಕ್ಲತ್ರ ನಿಂತ್ಕೊಂಡು ನೋಡಿ ನೋಡಿ ಸಾಕಾಗೋಯ್ತು. ಇವಳಿಗೇನು ಒಸಿ ಪ್ರಜ್ಞಾನ ಇಲ್ದಂಗೆ ನಿಂತ್ಕೊಂಡ್ಬಿಟ್ಟವಳಲ್ಲ, ಆಕಾಶ ತಲೆ ಮೇಲೆ ಬಿದ್ದವ್ರಂಗೆ. ಯಾವಾಗಲೂ ಲವಲವಿಕೆಯಿಂದ ಚಟುವಟಿಕೆಯಿಂದ ಲಕಲಕಲಕನ ಓಡಾಡ್ತಿದ್ ಮೀನಕ್ಕ ಇವತ್ತು ಮನೆ ಬಾಗಿಲಿಗೆ ಸಂಕ್ರಮಣ ಬಂದ್ರೂ ನೋಡ್ದಂಗೆ ನಿಂತ್ಬಿಟ್ಟವಳೆ. ಆ ಕೊಟ್ಟಿಗೆ ಕಡಿಕೆ ನೋಡ್ತಾ ನಿಂತವಳಲ್ಲ, ಏನ ಕರೆಯೋದು ಕೇಳ್ತೈತೋ ಇಲ್ವೋ ಅಂತ ಅನ್ಕಂತೀನಿ. ಮೀನಕ್ಕ ಓ ಸಂಕ್ರಣ ಬಿಡು ಮತ್ತೆ ಏನು, ನಂಗ್ ಸಾನೆ ಕೋಪ ಬತ್ತದಪ್ಪ. ಮನೆವಯ್ಯ ಎಲ್ಲೋದದ್ದು ಅಂತ ದನ್ಕರಗಳಿಗೆ ಒಸಿ ನೀರಾಕ್ಬಾರ್ದ? ಏನ್ ಅಲ್ಲಿಂದ ತೆಗ್ದು ಈ ಕಡೆ ಮಡ್ಗದಪ್ಪ. ಈ ಹಿಂದಿನಂಗೆ ಏನು ಕೊಡ್ಗಟ್ಲೆ ಅಲ್ಲಿಂದ ತಗೋಬರೋದು ಇಲ್ಲ. ಇಷ್ಟ ನೀರಾಕ್ ಹೋಗ್ದಲೆ ಈ ಬಿಸ್ಲಾಗ ನನ್ ದನ್ಕರಗಳೆಲ್ಲ ಹಾಯ್ ಅಂತ ನೋಡು ಮುಖ ನೋಡು ಅವುಗಳ್ದ. ಅದಕ್ಕೆ ನೀನು ಈ ಪಾರ್ಟಿ ಬೇಸರ ಮಾಡ್ಕೊಂಡು ನಿಂತ್ಕೊಬಿಟ್ರೆ ಆಯ್ತದ ಬಂಗ. ಹೋಗಿ ಓಲಿ ಬಿಡು. ಈಗ ಏನ್ ಗೊತ್ತಾ, ಈಗ ನಿಮ್ ಯಜಮಾನಪ್ಪನ ಇಡ್ಬೇಕು ಅಂತ ಏನಿಲ್ಲ ಅಲ್ವಾ? ನಾನು ಇಡ್ತಾ ಇದೀನಿ, ಒಟ್ಟು ಅದೇ ಟೈಮಲ್ಲಿ ನೀನು ಬಂದಲ್ಲ ಒಸಿ, ನಿನ್ ಕಡೆ ತಿರುಗ್ತಪ್ಪ ಕೋಪ. ಅಲ್ಲ ಕೋಪ ಅಂತಲ್ಲ, ನಾನು ಯಾವಾಗ್ಲೂ ನಿನ್ ಮನೆ ಬಗ್ಲಿಗೆ ಯಾರೇ ಬಂದ್ರು ಬಾಳ ಪ್ರೀತಿಯಿಂದ ಆಸಕ್ತಿಯಿಂದ ನೋಡಿ ಲವಲವಿಕೆಯಿಂದ ಮಾತಾಡ್ಕೊಂಡು ಒಳ್ಳೆ ಕರೆಯೋಳು. ಇವತ್ತು ಈ ಬಾಗ್ಲತ್ರ ಆಟೋ ತಿಂದ ನಿಂತಿದ್ದೀನಿ, ನಮ್ ಕಡೆ ಗಮನನೇ ಹರಿಸ್ಲಿಲ್ವಲ್ಲ, ಅದಕ್ಕೆ ಹಂಗಂತ ಕೇಳ್ದೆ. ಇಸೆ ಈಗ ನೀನ್ ಹೇಳಿದ್ ಗೊತ್ತಾಯ್ತು ಬಿಡು, ಈ ಬಿಸಿಲಿನಾಗೆ ನಮ್ಗೆ ಅಷ್ಟೊಂದು ತಡೆಯಕಲ್ಲ, ದಾಹ ದಾಹ ಅಂತೀವಿ, ಎಷ್ಟ್ ನೀರ್ ಕುಡಿದ್ರು ಬಾಯಾರಿಕೆ ನಿಂಗಾಕಲ್ಲ. ಅಂತದ್ರಲ್ಲಿ ಇನ್ನ ನಮ್ ದನಕರುಗಳು ಪ್ರಾಣಿ ಪಕ್ಷಿಗಳಿಗೆ ನಾವು ಪ್ರಾಣಿಗಳ್ದು ಯಾರಪ್ಪ ಕೇಳ್ತಾರೆ ಅಲ್ವಾ? ನಾವೇ ಹಾಲು ಗೀಲು ಸಿಗ್ತದಪ್ಪ, ಕೈ ಕಾಸ ಖರ್ಚಿಗೆ ಕಾಸಾದದೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈಗ ಬೆಳಗಿನ ಹೊತ್ತು ನಾವ್ ಹೆಂಗಿದ್ರು ದನಕರ ಕೊಟ್ಟಿಗಿಂದ ಬಿಚ್ಚುತ್ತೀವಲ್ಲ, ಬಿಚ್ಚಿದ್ಮೇಲೆ ಈ ಜಮೀನ್ ಕಡೆ ಹೊಡ್ಕೊಂಡೋಗಿ ಓಸಿ ಕಟ್ಟಬೇಕು. ಅವೇನ್ ಮಾಡ್ತಾ ಇದೀವಿ ಹಂಗೆ ಅಂದ್ರೆ ಬಿಟ್ಬಿಡ್ತೀವಿ ದನಕರಗಳ, ಹೊಡೆದು ಬಿಡ್ತೀವಿ. ಅವೆಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಮೇಯ್ತಾವೋ, ಕುಡಿಯಕ್ ನೀರ್ ಇರ್ತದೋ ಇಲ್ವೋ, ಈ ವಿಚಾರವಾಗಿ ನಾನು ನಿಂಗೆ ಯಾಕೆ ಹೇಳ್ದೆ ಅಂತಂದ್ರೆ, ಮೊನ್ನೆ ಹಣೆ ಸಿಕ್ತಾಗ ಹೇಳ್ತಾ ಇದ್ದ ಏನಂತ ಅಲ್ಲಕ್ಕನ್ ಸಂಕ್ರಣ ಓಸಿ, ಈ ಟೈಮ್ನಾಗಿ ದನಗಳನ್ನ ಹೊಲದತ್ರ ಒಸಿ ಸ್ವಲ್ಪ ಹೊತ್ತು ಕಟ್ಟಿ ನೆರಳನಾಗಿ ನಿಲ್ಲಿಸ್ಬೇಕು. ಅವುಗಳಿಗೆ ಈ ಬಿಸಿಲಿನ ತಾಪ ಹೆಚ್ಚಿಗೆ ತಟ್ಟಬಾರ್ದು. ಯಾಕೆಂತಂದ್ರೆ ನಮ್ಗೆ ಜೀವನ ಕೊಡ್ತಿರೋದು ಅವೇಯ, ಹಂಗಾಗಿ ಅವನೇ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಸಿಕ್ಕಾಬಟ್ಟೆ ಅವಾಗ ಈಗಲೇ ದಣಿವು ಮಾಡ್ಬಿಟ್ರೆ ಮುಂದಿಂದು ಮುಂಗಾರಿಗೆ ಹೆಂಗೆ ಕತೆ ಅಂತ ಹೇಳ್ತಿದ್ದ. ಓ, ಅವನ ವಿಷಯ ಮಾತಾಡ್ತಿದ್ದಂಗ್ಲೆ ಎದುರುಗಡೆ ಪ್ರತ್ಯಕ್ಷ ಅಣ್ಣಯ್ಯ. ಅಣ್ಣಯ್ಯ. ಓ ಶಂಕರಣ್ಣ. ಅಲ್ಲ, ನೀನ್ ಹೇಳಿದ ವಿಚಾರ ಅವಳಿಗೆ ಹೇಳ್ತಾ ಇದ್ದೆ. ಅವಳು ಯಾಕೆ ಆ ವಿಚಾರವಾಗಿ ಒಸಿ ನನಗೆ ಹೇಳ್ದಂಗೆ ಸಿಟ್ಕ ನಿಂತಿದ್ಲು. ಮನೆ ಬಗ್ಲಿಗೆ ಹೋದೆ, ಬರೀ ಸುಮ್ನೆ ಹಿಂಗೆ ಹಾದೋಗಿದ್ ನೆರಳು ಕಂಡ್ರೆ ತಿರುಗ್ಬಿಟ್ಟು ಯಾರು ಅಂತ ಮಾತಾಡೋ ಮೀನಕ್ಕ. ನಾನು ಹಂಗೆ ಆ ಬಾಗ್ಲಲ್ಲೇ ನಿಂತಿದ್ದೀನಿ, ಎರಡ್ ಮೂರ್ ದಪ್ಪ ಕರೆದೆ ಆದ್ರೂ ಕೇಳಿಸ್ಕೊಳ್ಳಂಗೆ ನಿಂತಿದ್ಲು. ಆಮೇಲೆ ಯಾಕೋ ಸಿಟ್ಕ ನನ್ ಮೇಲೆ ಎಲ್ಲ ನಮ್ಮನೆ ಒಯ್ಯ ಎಲ್ಲೋದ ನಮ್ಮನೆ ಒಯ್ಯ ಎಲ್ಲೋದ ಅಂತ ಅನ್ಕೊಂಡ್ಬಿಟ್ಟು ಸಿಟ್ಕೊಳಕ್ ಶುರು ಮಾಡಿದ್ಲ. ಆಗ ಹೇಳ್ತಾ ಇದ್ದೆ, ಈಗ ನೀನು ಮೊನ್ನೆ ದಿನ ಸಿಕ್ತಾಗ ಹೇಳ್ತಿದ್ದಲ್ಲ ಈ ಪಾರ್ಟಿ ಬಿಸಿಲಿನಾಗೆ ಸಂಕ್ರಣ ನಮ್ ದನ ಕರಗಳ ಹೆಂಗಿದ್ರು ನಾವು ಸುಮ್ನೆ ಕೊಟ್ಕೆಯಿಂದ ಬೆಳಗ್ಗೆ ಬಿಚ್ಚು ಬಿಟ್ಬಿಡ್ತೀವಿ. ಅವ್ ಹಂಗೆ ಸುಮ್ನೆ ಎಲ್ಲೆಲ್ಲಿ ಸೊಪ್ಪು ಸಿಗ್ತದೆ, ಎಲ್ಲೆಲ್ಲಿ ನೀರು ಸಿಗ್ತದೆ ಅಲ್ಲಿ ಕುಡ್ಕೊಂಡು ತಿನ್ಕೊಂಡು ಮೇಯ್ಕೊಂಡ್ ಬರ್ತವೆ ಅಂತ ಹೇಳ್ತಾ ಇದ್ದೆ. ಅದು ಈಗ ಬೇಸಿಗೆ ಶುರು ಆಗ್ಬಿಡ್ತಲ್ಲ ಶಂಕರಣ್ಣ, ಈ ಬಿಸಿಲೇನ್ ಸಿಕ್ಕಾಬಿಟ್ಟೆ ಬಿಸಿಲಕ್ಕನಪ್ಪ. ಅಯ್ಯೋ, ಈಗ ನಮ್ಗೆ ತಡೆಕಾಯ್ತಾ ಇಲ್ಲ, ಈಗ ನಮ್ಗಿಂತಲೂ ದೊಡ್ಡ ಪ್ರಾಣಿಗಳು ದನ ಎಮ್ಮೆ ಎಲ್ಲ ಹೆಂಗ್ ತಡ್ಕೋಬೇಕು. ಹೌದು, ಈಗ ನೋಡು ಆ ಮಳೆಗಾಲದಲ್ಲಿ ಮಳೆ ಬಂದು ಬಂದು ಬಂದು ಇದ್ ಬತ್ ಕೆರೆಲ್ಲ ತುಂಬ್ದು, ಈಗ ಒಂದ್ ಕೆರೆಲ್ಲ ನೀರಿಲ್ಲ, ಹಂಗೆ ಬತ್ತೋಗ್ಬಿಟೈತೆ. ಬತ್ತೋಗದೊಂದ ಶಂಕರಣ್ಣ, ಒಂದ್ ತೊಟ್ಟು ನೀರಿಲ್ಲ, ಎಲ್ಲ ಆಗ್ಲಿ ಬಿರುಕ್ ಬಿಡ್ತಾವ ನೋಡು. ಆಗ್ಲೇ ಬಿರುಕ್ ಬಿಡ್ತಾವ, ಇನ್ ಗೋಡಪಾಡ ಅಂತ ಶುರು ಮಾಡ್ಕತ್ತಾರ ನೋಡಿ. ಆಯ್ತಾ, ಅದಕ್ಕೆ ಈ ಬೇಸಿಗೆಲಿ ಈ ದನಕರಿಗೆ ಒಂದ್ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಯಾಕೆಂದ್ರೆ ನಮ್ಮಂಗೆ ಅಲ್ವಾ ಶಂಕರಣ್ಣ, ಅವಕ್ಕೂ ಜೀವ ಅಲ್ವಾ. ಇದನ್ನೇ ನಾನು ಹೇಳಕ್ ಪ್ರಯತ್ನ ಪಡ್ತಿದ್ದು ಅಣ್ಣಯ್ಯ. ಆಮೇಲೆ ನೋಡು ಈ ಬೇಸಿಗೆನಲ್ಲಿ ಏನು ಅಂತ ಅಂದ್ರೆ, ಒಂದು ಬಹಳ ಮುಖ್ಯವಾಗಿ ಈಗ ಮೇವಿನ ಕೊರತೆ ಆಯ್ತದೆ. ಹೌದು, ಮೇವಿನ ಕೊರತೆ ಆಗದಂಗ ಒಂದಷ್ಟು ನಾವು ಏರ್ಪಾಡ ಮೊದಲೇ ಮಾಡ್ಕೋಬೇಕಾಗಿತ್ತು. ಈಗ ಹಸಿರು, ಈಗ ಒಂಚೂರು ನೀರಾವರಿ ಇರೋದ್ರಿಂದವ ಈ ಹಸಿರು ಮೇವಿನ ನಾವು ಏನೇನ್ ಬೆಳ್ಕೊಳಕ್ ಸಾಧ್ಯ ಅಂತವೆಲ್ಲ ಸ್ವಲ್ಪ ಯೋಚನೆ ಮಾಡ್ಕೊಂಡು ಬೆಳ್ಕೋಬೇಕಾಯ್ತು ಶಂಕರಣ್ಣ. ಹೌದೌದು, ಈಗ ಬೆಳ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಈಗ ಹೈಡ್ರೋಪೋನಿಕ್ಸ್ ಅಂತ ಬಂದೈತಲ್ಲಪ್ಪ. ಅದೇನೋ ಚಿಕ್ಕದಾಗಿ ಏನೋ ಜ್ವಾಳದಲ್ಲಿ ಬೆಳೆಯೋದು ಅಂತ. ಜ್ವಾಳದಲ್ಲಿ ಬೆಳೆಯೋದು ಅಲ್ಲಿ, ಈಗ ಯಾರಿಗೆ ಹಸಿರು ಮೇವು ಒಣಮೇವು ಸರಿಯಾಗಿಲ್ವೋ ಅಂತಾರ ನೋಡು, ಈಗ ಇದು ಮಾಡ್ಕೊಳಕ್ ಒಳ್ಳೆ ಟೈಮ್. ಸರಿ ಸರಿ ಸರಿ ಸರಿ. ಈಗ ಅದೇ ಅವೆಲ್ಲ ಸಿಂಪಲ್ ಅವತ್ತು ಹೇಳಿದ್ನಲ್ಲಪ್ಪ ಹೆಂಗ್ ಮಾಡೋದೇನೋ ಹೇಳ್ಕೊಂಡು ಗೊತ್ತಿಲ್ವಲ್ಲ. ನಾನು ಅದನ್ನೇ ಹೇಳಕ್ ಬಂದೆ, ಇವಳು ನೀನ್ ಆ ವಿಚಾರ ಮಾತಾಡ್ಬೇಕಾದ್ರೆ ಊರ್ನಾಗ ಇತ್ತಿಲ್ಲ. ಆಯ್ತಾ, ಇವಳ್ದು ಇನ್ನೊಂದೇನ್ ಗೊತ್ತಾ, ಹಿಂಗೆ ತೀಕೊಳ್ಳೋದು. ಆಗ ನೀನ್ ಹೇಳಿದೆ ಸರಿ, ಈಗ ಅವೆಲ್ಲ ಏನು ಅಂತಂದ್ರೆ ಸಣ್ಣ ಸಣ್ಣ ಟ್ರೇಗಳನ್ನಾಗೆ ಮನೆಯಲ್ಲೇ ಒಸಿ ನೀರ್ ಹಾಕಿ ನಾವೇ ಬೆಳ್ಕೊಳ್ಳೋದು, ವಾರ ಹದಿನೈದು ದಿನದೊಳಗಡೆ ಬಂದ್ಬಿಡ್ತದೆ ಅಂತ ಹೇಳಿ ಅಂತವ. ಒಸಿ ಇನ್ನೊಂದು ವಿಚಾರ ಅವಳಿಗೆ ಹಂಗೆ ಒಸಿ ಮನ್ಸ್ ಮುಟ್ಟಂಗ್ ಒಂದ್ಸಲ ಹೇಳ್ಬಿಡತ್ಲ. ಏನಿಲ್ಲ, ಅದು ಅವಳಿಗೆ ಗೊತ್ತಿರೋದೆ. ಯಾಕಂದ್ರೆ ಶಂಕರಣ್ಣ ಏನ್ ಮತ್ ಮತ್ ಸುಮ್ನೆ ಹಂಗ ಅಂತಾಳು, ಹಂಗಂದ ಈಗ ನೋಡ್ಬೇಕಾರೆ ಹೆಂಗು ಅಂತಾಳೆ. ಈಗ ಟ್ರೇ ಒಳಗೆ ಗೊತ್ತಾಯ್ತೈತೆ. ಏನಿಲ್ಲ, ಈಗ ನಾವು ಮನೆಯಲ್ಲಿ ಈ ಕಾಳೆಲ್ಲ ಮೊಳಕೆ ಕಟ್ಕೊಂಡ್ ತಿನ್ನಕಲ್ವಾ, ಹಂಗೆ ದನಿಗೆ ಮೊಳಕೆ ಕಟ್ಬಿಟ್ಟು ಕೊಡೋದು. ನೋಡು, ಈಗಾಗ್ಲೇ ಅವಳಿಗೆ ಜಪ್ತಿದ್ಲ ಅಪ್ಪನ ಹೊಡಿತು ಮಕ್ಕೆ. ಈಗ ಜೋಳ ಹಲ್ ಜೋಳ ಇರ್ತದೆ, ಹಲ್ ಜೋಳವ ನೆನ್ಸೋದು ಮೊಳಕೆ ಬರ್ಸೋದು, ಈ ಟ್ರೇನ್ ಅಲ್ಲಿ ಹಾಕ್ಬಿಟ್ಟು ಅವಾಗ ಅವಾಗ ನೀರು ಚಿಮುಕಿಸ್ತಾ ಇದ್ರೆ ಅದು ಚೆನ್ನಾಗಿ ಬೆಳೆಯಕ್ ಶುರು ಆಯ್ತದೆ. ಒಂದ್ ಹಂತಕ್ ಬಂದ್ಮೇಲೆ ತಗೊಂಡೋಗ್ ಕೊಟ್ರೆ ಅದು ಹಸಿರು ಮೇವಿಗಷ್ಟೇ ಚೆನ್ನಾಗಿರ್ತದೆ. ಆಮೇಲೆ ಇದು ಒಂದ್ ಸ್ವಲ್ಪ ಹಸಿರು ಮೇವಿಗೆ ನಾವು ಹೋಲಿಕೆ ಮಾಡಿದಾಗ ಶಂಕರಣ್ಣ ಒಂಚೂರು ಜಾಸ್ತಿ ಆಯ್ತದ ರೇಟು. ಅದಕ್ಕೋಸ್ಕರವ ಇದ್ರ ಮೇಲೆ ನಾವು ಡಿಪೆಂಡ್ ಆಗ್ಬಾರ್ದು. ಹಸಿರು ಮೇವು ಎಲ್ಲೆಲ್ಲಿ ಬೆಳ್ಕೊಳಕ್ ಸಾಧ್ಯ ಬೆಳ್ಕೊಂಡು ಹಸಿರು ಅಂತ ಟೈಮಲ್ಲಿ ಈ ಹೈಡ್ರೋಪೋನಿಕ್ಸ್ ಮೇವು ಅಥವಾ ಜಲಕೃಷಿ ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ. ಓಕೆ, ಬೇರೆ ಬೇರೆ ಬೇರೆ ಬೇರೆ ತರದ ಕಾಳ ಅವತ್ತು ಹೇಳಿದೀನಿ ನಾನು. ಈರುಳ್ಳಿ ಕಾಳಲ್ಲಿ ಮಾಡ್ಕೋಬಹುದು, ಇದ್ರಲ್ಲಿ ಮಾಡ್ಕೋಬಹುದು, ಹಲ್ ಜೋಳದಲ್ಲಿ ಮಾಡ್ಕೋಬಹುದು, ಮಾಮೂಲಿ ಜೋಳದಲ್ಲೂ ಮಾಡ್ಕೋಬಹುದು. ಇಂಥವನ್ನ ಮೊಳಕೆ ಕಟ್ಕೊಂಡು ಒಂದ್ ಸ್ವಲ್ಪ ಬೆಳೆಸ್ಬಿಟ್ಟು ಅವ ಕೊಡ್ತಾ ಕೊಡ್ತಾ ಬಂದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಇರ್ತದೆ, ಒಳ್ಳೆ ಪೌಷ್ಟಿಕಾಂಶ ಸಿಗ್ತದೆ, ಹಸಿರು ಮೇವನ್ನು ಕೊಟ್ಟಂಗಾಯ್ತದೆ ಅಂತ ಹೇಳ್ಬಿಟ್ಟು. ಈ ಮೇವಿಂದು ಶಂಕರಣ. ಎರಡನೇದ್ ನೋಡು, ನೆರಳಿಂದ ನಾವು ಬಾರಿಯ ಜಾಗ್ರತೆ ಮಾಡ್ಬೇಕು. ಜಾಸ್ತಿ ಅದ್ರ ಬಗ್ಗೆ ಏನೋ ಒಂದ್ ಚಾಟ್ಲಿ ಗಿಟ್ಲಿ ಮಾಡ್ಕೊಳ್ಳೋದು, ಗುಡ್ಲ ಹಾಕೊಳ್ಳೋದು ಒಂದ್ ಸ್ವಲ್ಪ. ಯಾಕೆಂದ್ರೆ ಅವಕ್ಕೂ ಬಿಸಿಲು ಪ್ರತಿಯೊಂದು ಜೀವಿಗೂ ಅದು ಹಾಕಲ್ಲ ಶಂಕರಣ, ಹತ್ತದವರೆಗೂ ತಡ್ಕೋಬಹುದು. ಅಲ್ಲ, ಈಗೇನ್ ಕಡಿಮೆ ಬಿಸಿಲು ಬರ್ತದ, ಹತ್ತನ ಗಂಟೆ ಕಳೆದ್ ಬಿಟ್ರೆ ನಾವು ಹೊರಗಡೆ ಹೋಗ್ಬಿಟ್ರೆ ಕತ್ ಮ್ಯಾಕ್ ಹಾಕಿದ್ರೆ ಮುಂದಕ್ಕಿನ್ನ ಏನು ಕಣಕಲ್ಲ, ಅಷ್ಟೊಂದು ಕತ್ ತೀರಾ ಮಾಡಕ್ಕಾಗಲಿಲ್ವಾ. ಹೆಂಗ ಒಂದ್ ಹಾಕ್ತಕ್ ಮರ ಹಾಕೊಂಡಿರ್ತೀವಿ, ಆ ಮರತವಲೆ ಒಂದ್ ನಾಲ್ಕು ಗುದ ಹೊಯ್ಕೊಂಡು ಅಲ್ಲಿ ತಗೊಂಡು ಐದುವರೆ ವರೆಗೂ ಬಿಸಿಲೇ ಇರ್ತಕೊಂಡ್ಬಿಡು ಹೇಳಕ್ಕಾಗಲ್ಲ. ಆದ್ರೂ ಒಂದ್ ಸ್ವಲ್ಪ ಕಡಿಮೆ ಇರ್ತದೆ ಅಂತ ಟೈಮಲ್ಲಿ ಸ್ವಲ್ಪ ಕಾರಾಡ್ಕಳ್ಳಿ ಅಂತ ಬಿಟ್ಬಿಟ್ಟು ಇದು ಉಳಿದ ಟೈಮಲ್ಲಿ ಈ ತರ ನೆರಳಲ್ಲಿ ಕಟ್ ಹಾಕಬೇಕು, ನೆರಳಿಂದ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಈಗ ಮೇವಿಂದ ನೀರ್ ಸ್ವಲ್ಪ ಚೆನ್ನಾಗಿ ಶುದ್ಧವಾಗಿರೋ ನೀರು ಒಂದು ತೊಟ್ಟ, ಯಾಕೆಂದ್ರೆ ಈ ಕರೆಂಟ್ ಪರೆಂಟ್ ಯಾವಾಗ ಇರಕ್ಕಿಲ್ಲ, ತೊಟ್ಟಿಲ್ಲ ಡ್ರಂಬಲ್ ತುಂಬಿಸ್ಕೊಳ್ಳೋದು ಬೇಕಾದಾಗ ನೀರು ಇಡಬೇಕು. ಶಂಕರಣ್ಣ ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದೆರಡ್ ಸರಿ, ಬಿಸಿಲು ಜಾಸ್ತಿ ಅಲ್ಲ. ಈ ನಾವೇ ಎಷ್ಟು ನೀರ್ ಕುಡಿತೀವಿ ನೋಡು, ಬಾಯಿಗೆ ಸಿಕ್ಕಾಪಟ್ಟೆ ಆಯ್ತದೆ. ಮನೆ ಒಳಗೆ ಇದ್ಕಂಡೆ ಅವಾಗ ಅವಾಗ ನೀರ್ ಬೇಕು, ನೀರ್ ಬೇಕು ಅಂತ ನೀರ್ ಕುಡಿತೀವಿ. ಅಂತದ್ರಲ್ಲಿ ದನಕರುಗಳನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಇದು 3 ಪಾಯಿಂಟ್ ಶಂಕರಣ್ಣ, ಈ 3 ನಾವು ಮಾಡ್ಕೊಳ್ಳೇಬೇಕು. ಒಂದ್ ಬೇಕಾರೆ ಎಲ್ಲ ಸೇರ್ಸಿ ಒಟ್ಟಿಗೆ ಹಾಕೊಂಡ್ ಬಿಡು, ಯಾರು ನಿನ್ನ ಹೊಲ್ದಲ್ಲ ನನ್ನ ಹೊಲ್ದಲ್ಲ ಈ ಮೀನಕ್ ಹೊಲ್ದಲ್ಲ ಎಲ್ಲ ಒಂದ್ ಕಡೆ ಒಂದ್ ಗುಡ್ಲ ಹಾಕೊಳ್ಳೋದು ಅಲ್ಲ. ಈಗ ನೋಡು ಆ ವಿಚಾರಕ್ಕೆ ಇನ್ನೊಂದ್ ವಿಚಾರ ನಿಂಗೆ ಹೇಳಕ್ಕೆ ಅಂತ ಇಲ್ಲಿ ಮನ್ಸಾಯ್ತು. ಈಗ ನೀ ಕಣಂಗೆ ಈಗ ಒಂದ್ 2-3 ವರ್ಷದಿಂದವ ಈಗ ನಮ್ಮ ಹಳ್ಳಿಲಿ ಅಲ್ಲಲ್ಲಲ್ಲಲ್ಲಿ ಜಾನುವಾರುಗಳ ನೀರಿನ ತೊಟ್ಟಿ ಅಂತಾನೆ ಮಾಡ್ಬಿಟ್ಟವ್ರೆ. ಆದ್ರೆ ಅದನ್ನ ನಾವು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ, ಆ ತೊಟ್ಟಿಗಳಿಗೆ ಸರಿಯಾಗಿ ನೀರ್ ತುಂಬಿಸ್ತಿಲ್ಲ, ಅದನ್ನ ಶುದ್ಧವಾಗಿ ಇಟ್ಕೊಂಡಿಲ್ಲ. ಇದು ಮೊದಲನೇದಾಗಿರೋ ಸಮಸ್ಯೆ. ಅಣ್ಣ ಹೇಳ್ದಂಗೆ ಸಿಮೆಂಟ್ ತೊಟ್ಟಿ ಗಾರೆ ತೊಟ್ಟಿನೇ ಕಟ್ಸಿದೀವಪ್ಪ ನಮ್ಮನೇಲಿ. ನೆಲ್ಲಿ ಮೇಲ್ಗಡೆನೆ ಐತೆ, ನೆಲ್ಲಿ ಆನ್ ಮಾಡೋದು, ನೀರ್ ತುಂಬ್ಕೊಳತ್ತೆ, ಅದನ್ನ ಹಾಪ್ ಮಾಡೋದು. ಇಷ್ಟೇ ಕೆಲಸ ಮಾಡಿಲ್ವಲ್ಲ ನಮ್ಮ ಅಯ್ಯ ಅಂತಾನೆ ನಂಗೆ ಸಿಟ್ಟು ಬಂದಿದ್ದು. ನೀನ್ ಹೇಳ್ದಂಗ್ ತೊಳ್ಕೊಳವ ಸುಮ್ನೆ, ನಾವು ಯಾವಲ್ಲ ಒಂದ್ಸರಿ ಈಗ ಬೇಸಿಗೆ ಶುರು ಆಯ್ತು ಅಂತ ಹೇಳ್ಬಿಟ್ಟು ಯಾಕೆಂತಂದ್ರೆ ಬಿಸಿಲಿಗೆ ಏನಾಯ್ತದೆ ಅಂತಂದ್ರೆ ಈಗ ಮುಚ್ಚಕ್ಕೆಲ್ಲ ಮಾಡಕ್ಕಲ್ವಲ್ಲ ಧೂಳು ಬೀಳ್ತದೆ, ಧೂಳು ಬೀಳ್ತದೆ ಒಂದು ಈ ಪಾಚಿ ಶುರು ಆಗ್ಬಿಡ್ತದೆ. ಬಿಸಿಲಿಗೆ ನೀರಿನ ಮೇಲೆ ಯಾವಾಗ ಬಿಸಿಲು ಬೀಳ್ತದೋ ಪಾಚಿ ಶುರು ಆಗ್ಬಿಡ್ತದೆ. ಒಂದ್ ತೊಟ್ಟಿ ಅಂತ ಅಂದ್ರೆ ನೀಟ್ ಆಗಿ ಅದ್ರ ಮೇಲೆ ಮುಚ್ಕೊಂಡ್ಬಿಟ್ರೆ ಒಂದ್ ಹಲಗೆನೋ ತಗಡ್ನೋ ಹಾಕ್ತಾರವ, ಅದ ತಪ್ಪಿಸ್ಬೇಕು ಅಂದ್ರೆ ನಾವ್ ಆಗಾಗ ತೊಳಿಬೇಕು. ಒಂದ್ ವಾರಕ್ಕೊಂದ್ಸರಲ್ಲ, 15 ದಿವಸಕ್ಕೊಂದ್ಸರಲ್ಲ ತೊಳಿಬೇಕು. ಆಮೇಲೆ ಒಂದ್ ಸ್ವಲ್ಪ ಬಿಳಿ ಸುಣ್ಣ ಹೊಡೆದ್ ಬಿಟ್ರೆ ಒಳಗಡೆ ಕಟ್ಟಕ್ಕಲ್ಲ ನೀರು ಒಂದು ಈ ಪಾಚಿ ಕಟ್ಟಕ್ಕೆ ಅವಕಾಶ ಕಟ್ಟಕ್ಕಲ್ಲ. ಅದು ಇದ ಒಂದಷ್ಟ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಪಾಚಿ ಕಟ್ಟಿ ನೀರ್ ಕುಡಿಯೋದವು ಮತ್ತೆ ಆರೋಗ್ಯ ವ್ಯತ್ಯಾಸ ಆಗೋದು, ಆರೋಗ್ಯ ವ್ಯತ್ಯಾಸ ಆಗೋದು, ಕಾಲ ಕಸಲೆ ಬರೋದು ಯಾಕಬೇಕು. ಇದು ಒಂದು ಶಂಕರಣ್ಣ. ಆಮೇಲೆ ಈಗ ನೋಡು ಯಾವ್ಯಾವ ಲಸಿಕೆ ಇರ್ತವೋ, ಯಾಕೆಂತಂದ್ರೆ ಬ್ಯಾಸ್ಕೆಲ್ವೇ ಒಂದಷ್ಟು ಕಾಯಿಲೆ ಕಸಲೆ ಬರೋದು ಜಾಸ್ತಿ. ಈ ಸ್ವಲ್ಪ ನಮ್ಮ ಡಾಕ್ಟರ್ ತಕ್ಕ ಹೋಗ್ಬಿಟ್ಟು ಡಾಕ್ಟರ್ ಕರ್ಕೊಂಬಿಟ್ಟು ಈಗ ಯಾವ್ದು ಇಂಜೆಕ್ಷನ್ ಫಂಕ್ಷನ್ ಇದ್ರೆ ಕೊಡಿಸಿ ಡಾಕ್ಟ್ರೆ ಕರ್ಕೊಂಬತ್ತೀವಿ ನಾವು. ಬಹಳ ವಹಿಸ್ಬೇಕು ಮೀನ ಯಾಕೋತಾ, ನಾವು ಬೆಳಗಿನ ಹೊತ್ತವರು ಒಂದಪ್ಪ ಬಂದು ಹೋಯ್ತಿರ್ತಾರೆ. ನಮ್ಮ ಈ ಏನು ಇನ್ಸ್ಪೆಕ್ಟರ್ಗಳವರಲ್ಲ ಪಶು ಇನ್ಸ್ಪೆಕ್ಟರ್, ಅವರು ನಮ್ಮ ಡೈರಿನಾಗಿರೋರು ಬಂದು ಹೋಯ್ತಿರ್ತಾರೆ ಮತ್ತೆ ಹಾಸ್ಪಿಟಲ್ ಅವರು ಬಂದು ಹೋಯ್ತಿರ್ತಾರೆ. ನಾವು ಅವ್ರು ಬಂದಾಗ ನೋಡ್ತೀವಿ, ನಗಾಡ್ತೀವಿ, ಕಾಪಿ ಆಯ್ತಾ. ಅವ್ರು ಮೊದ್ಲು ಕೇಳೋದೇನು ಗಬ್ಬಕ್ಕೆ ಏನಾರು ಬಂದಾಯ್ತಾ ಅಥವಾ ಈಗ ಏನಾರು ಔಷಧಿ ಔಷಧಿ ಬೇಕಾ ಅಷ್ಟು ಕೇಳ್ಕೊಂಡು ಹೋಯ್ತಿರ್ತಾರೆ. ನಾವೇನ್ ನಮ್ದೇನು ಈಟಿಗೆ ಬಂದಿಲ್ಲ ಅಂತೀವಿ, ಇಲ್ಲ ಸಾಮಾನು ಕೊಡಿ ಅಂತ ಕೇಳ್ತೀವಿ. ಎರಡು ಬಿಟ್ರಿ ಇನ್ನೇನು ಇಲ್ಲ. ಇಂತಟೇನು ಆಗಿ ಅಣ್ಣ ಹೇಳ್ದಂಗೆ ನೋಡಿ ಸಾಹೇಬ್ರೆ, ಈಗ ಬೇಸಿಗೆ ನಮ್ಗೆ ಹೊರಗಡೆ ನಿಲ್ಲಕ್ ಆಯ್ತಿಲ್ಲ, ನಮ್ಗೆ ಕಾಯಿಲೆ ಕಸಲೆ ಬರೋಂತ ಸಾಧ್ಯತೆ ಹೆಚ್ಚಿರೋ ಟೈಮ್ನಾಗೆ ನಮ್ ಈ ದನ ಕರಿಗಳಿಗೆ ಏನಾದ್ರೂ ಹೊಸ ಮಾಡಿದ್ರೆ ಅವರು ಯಾವ್ದೇ ಕಾರಣಕ್ಕೂ ಇಲ್ಲ ಅನ್ನಕ್ಕಲ್ಲ. ಅದು ದಿಟನೆಯ ಈಗ ದನದ ಕೊಟ್ಟಿಗೆ ಅಣ್ಣಯ್ಯ ಹೇಳ್ತಲ್ಲ ಹೊಸಿ ಚೆನ್ನಾಗಿ ಮಾಡ್ಕೋಬೇಕು ಅಂತ. ಹಿಂದೆ ಎಲ್ಲ ಸಗಣಿ ಸಾರಿಸಿದ್ದು ಕೊಟ್ಟಿಗೆಯಲ್ಲಿ ಕಟ್ತಿದ್ವಿ, ಬಾಚೋದು ಬಳಿಯೋದು ಎಲ್ಲ ತುಂಬಾ ಕಷ್ಟ ಆಗೋದು ಅಲ್ವಾ ಸಂಕ್ರಣ. ಈಗ ಮೀನಕ ಹೊಗ್ಲಕತ್ತ ಐತೆ ಅನ್ಬಿಡ್ಬೇಡಿ ಇಬ್ರುವೆ. ಲಾಸ್ಟ್ ಕಿತ ಬಂದಿದ್ರಲ್ಲ ಡಾಕ್ಟ್ರು, ನಿಮ್ ಕೊಟ್ಟಿಗೆ ಏನಾರು ಹೇಳಿ ಮೀನಕ, ನಿಮ್ಮೂರಲ್ಲಿ ನಿಮ್ ಕೊಟ್ಟಿಗೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ ಅಂತ ಸರ್ಟಿಫಿಕೇಟ್ ಕೊಡ್ತಾ ಇದ್ರು. ಗಾರೆದು ದಡ ದಡ ಅಂತ ಕ್ಲೀನಿಂಗಿಗೂ ತುಂಬಾ ಅನುಕೂಲ ಆದದ್ದು ಅಲ್ವಾ, ನೀರ್ ಹಾಕಿ ಗುಡಿಸ್ಕೊಬಿಡ್ಬೋದು. ಮತ್ ಹಸಿ ಮೇವಂತೂ ಅಣ್ಣ ಹೇಳ್ದಂಗೆ ಏನ್ ಖುಷಿಯಾಗಿ ತಿಂತವೆ ಅಂತೀಯ ದನಕರುಗಳು, ತುಂಬಾನೇ ಖುಷಿಯಾಗಿ ತಿಂತವೆ. ನಾವ್ ಹಬ್ಬದಲ್ಲಿ ಹೊಸ್ದಡ್ಕ ಮಾಡಿದಾಗ ಊರಿಂದ ಎಲ್ಲ ಬಂದಿದ್ರಲ್ಲ, ಆ ಮಕ್ಕಳೆಲ್ಲ ಒಂದೊಂದಿಡಿ ತಿನ್ಸವು ಕರುಗಳಿಗೆ, ಅವು ಆನ್ಕಣ್ ಆನ್ಕಣ್ ತಿನ್ನಾಟ, ಏನ್ ಖುಷಿಯಾಗಿ ತಿಂತಿದ್ವು ಅಂತೀಯ. ಅಯ್ಯೋ ದೇವ್ರೆ, ನಮ್ ತನ್ವಿ ಪುಟನು ಬಂದ್ ತಿನ್ನಿಸ್ತಾ ಇತ್ತು ಮೊನ್ನೆ. ಅಂತೂ ನೀನೀಗ ಮನೆಗೆ ಬಂದ್ರೆ ಮಕ್ಳು ಕೈಲೆಲ್ಲವ ದನಕರುಗಳು ಸಾಕಿರೋದು ಈ ಹುಲ್ಲು ಪಲ್ಲೆ ಅದು ಊಟಕ್ಕೆ ಬರೋಲ್ದು, ಒಂದ್ ಕಡ್ಡಿ ಕೊಟ್ಟಳು ಇನ್ನೊಂದ್ ಕಡ್ಡಿ ಕೊಟ್ಟಳು, ನಾನು ಬಾ ಮಗಳೇ ಈ ಕಡೆ ಬಾ ಊಟ ಮಾಡುವ ಅಂತ ಕರ್ಕ ಬಂದೆ. ಆಮೇಲೆ ಅದು ನೋಡು ಶಂಕರಣ, ನೋಡು ಮಕ್ಳಿಗೆ ನಾವೇ ಹೇಳ್ಕೊಟ್ಟಿರ್ತೇವಿ ಹೋಗ್ಬಿಟ್ಟು ತಿನ್ಸ್ಬೇಕು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡಕ್ಲ. ಇದು ಮನುಷ್ಯನ್ಗೂ ಈ ಪ್ರಾಣಿಗಳಿಗೆ ಇರೋಂತ ಒಂದ್ ಸಂಬಂಧ, ಅದು ಹುಟ್ಟ ಹುಟ್ಟದ್ಲೆ ಬಂದ್ಬಿಡ್ತದೆ. ಆಮೇಲೆ ನಾವು ಸ್ವಲ್ಪ ಅದು ಇದ್ ಮಾಡ್ತೀವಿ, ದೂರ ಮಾಡಕ್ತಾ ಹೋಗ್ತೀವಿ, ದೂರ ಮಾಡ್ತೀವಿ ಮಕ್ಕಳಲ್ಲಿ ನಾವು ಸ್ವಲ್ಪ ಭಯ ಮಾಡ್ತೀವಿ, ಭಯ ದೂರ ಮಾಡ್ಬಿಡ್ತೀವಿ. ಆಮೇಲೆ ಎಲ್ಲಿ ದನ ಕಾಯ್ದ್ಬಿಡ್ತಾವ ಬೇರೆ ಅಂದ್ರೆ ಹಿಂದೆ ಹಂಗ ಅನ್ನವರಲ್ಲವ, ಯಾಕಂದ್ರೆ ನೀನ್ ಚೆನ್ನಾಗಿ ಓದ್ಲಿಲ್ಲ ಅಂತಂದ್ರೆ ನೀ ಸಾಲಾಗ ಹೋಗ್ಲಿಲ್ಲ ಅಂದ್ರೆ ನೀನ್ ದನ ಕಾಯಕಾಗ್ತೀನಿ, ದನ ಕಾಯಕಾಗ್ತೀನಿ ಅನ್ನೋರು ಅಂದ್ರೆ ಇವತ್ತಿಗೂ ಕೂಡ ನೋಡಿ ಅವತ್ ಅವ್ರು ಹೇಳ್ತಾ ಇದ್ದಿದ್ದು ಸುಮ್ನೆ ಅದು ಬೈಯಕ್ ಹೇಳ್ತಾ ಇದ್ರು, ಆದ್ರೆ ಇವತ್ತು ದನ ಕಾಯಿ ಅವ್ರಿಗೆ ಇರೋಷ್ಟು ಒಂದ್ ಒಳ್ಳೆ ಬೆಲೆ. ಇವತ್ತು ಚೆನ್ನಾಗಿ ಆರೋಗ್ಯವಾಗಿ ಇರೋಂತವ್ರು ದನ ಕಾಯೋರಯ್ಯ, ಒಳ್ಳೆ ಆಹಾರ ತಿಂತಿರೋರು ದನ ಕಾಯೋರಯ್ಯ ಅಂತ ಅವರು ತಮಾಷೆಗೆ ಹೇಳ್ತಿದ್ರು, ಬೈಯಕ್ ಹೇಳ್ತಿದ್ರು. ಇವತ್ತಿಗೆ ಮಾತ್ರ ಸತ್ಯವಾದ ಮಾತದು, ದನ ಕಾಯೋರ ಇವತ್ತು ತುಂಬಾ ಚೆನ್ನಾಗಿ ಏನಕ್ಕೆ ಹೇಳ್ತೀನಿ ಕೇಳೋ. ಈಗ ಪೇಟೆ ಮನೇಲಿ ಏನಾಯ್ತದೆ, 50 ವರ್ಷ ದಾಟ್ತಂಗ್ಲೆ 60 ವರ್ಷ ದಾಟ್ತಂಗ್ಲೆ ರಿಟೈರ್ಡ್ ಆಯ್ತಾರೆ, ಟಿವಿ ನೋಡ್ಕೊಂಡು ಕುತ್ಕೊಂಡು ಹೊಟ್ಟೆ ಮೇಲೆ ಹೊಟ್ಟೆ ಹೊಟ್ಟೆ ಮೇಲೆ ಹೊಟ್ಟೆ ಬರ್ಸ್ಕತಾರೆ. ಅದೇ ನೀನ್ ಹಳ್ಳಿ ಕಡೆ ಹೋಗು, ಎಷ್ಟು ತಿರುಗಾಡ್ತಾರೆ ದನ ಕಾಯ್ಕೊಂಡು, ಅವ್ರ ಆರೋಗ್ಯ ಎಷ್ಟ್ ಚೆಂದಾಗಿ. ಹಂಗಾಗಿ ಈ ನಮ್ಮ ಹಿರಿಕರು ಕೆಲವೊಂದು ವಿಚಾರಗಳನ್ನ ಹೇಳಿರುವೆ, ಮತ್ತೆ ಅವ್ರು ನಡೆಸ್ಕೊ ಬಂದಿರೋ ಪದ್ಧತಿಗಳವಲ್ಲ, ಅವನ್ನ ನಾವೀಗ ಹೊಸದು ಅನ್ನೋ ತರ ಮತ್ತೆ ಅದನ್ನ ಇಂಪ್ಲಿಮೆಂಟ್ ಅಂತಾರಲ್ಲ, ಹಂಗ್ ಮಾಡಕ್ ಹೋಯ್ತಿದೀವಿ. ಬಟ್ ಆದ್ರೆ ಅವ್ರ ದಾರಿ ಐತಲ್ಲ, ಅವ್ರ ದಾರಿ ನಿಜವಾಗ್ಲೂ ಸುಗಮವಾದ ಹಾದಿ. ಈಗ ಅಣ್ಣಯ್ಯ, ಈಗ ಇವ್ಳು ಇಷ್ಟೆಲ್ಲ ಹೇಳ್ತಿರೋ ವಿಚಾರದಾಗೆ ನಿನ್ನ ವಿಚಾರನ ಸೇರಿಸ್ಕೊಂಡು ನಾನೊಂದು ವಿಚಾರ ಹೇಳ್ಬೇಕು ಅಂತ ಅನಿಸ್ತೈತೆ. ಹೇಳಪ್ಪ. ಈಗ ನಾವೀಗ ಏನೇ ಮಾಡಕ್ ಹೋದ್ರು ಕೂಡ ಈಗ ಒಬ್ರು ಇಬ್ರು ಬೇಕೇ ಬೇಕು. ಈಗ ದನ ಸಾಕೋದಾಗ್ಲಿ, ಕುರಿ ಸಾಕೋದಾಗ್ಲಿ, ಕೋಳಿ ಮೇಕೆ ಸಾಕೋದಾಗ್ಲಿ, ಏನೇ ಒಂದ್ ಮಾಡ್ತೀವಿ ಅಂತಂದ್ರು ಜನ ಬೇಕೇ ಬೇಕು. ಆಮೇಲೆ ಸಾಲ್ದಿದ್ದಕ್ಕೆ ಈಗ ನೋಡು ಕೊಟ್ಟಿಗೆ ಮಾಡ್ಲೇಬೇಕು ಏನೇ ಒಂದ್ ಮಾಡ್ತೀವಿ ಅಂತಂದ್ರು. ಈಗ ನಾವ್ ಇರೋ ಮನೆ ಒಳಗಡೆ ದನ ಕರಗಳ ಹಿಂದೆ ಹಂಗೆ ತಾನೆ ಕಟ್ಕೊತಾ ಇದ್ದಿತ್ತು. ಒಂದ್ ಕಡೆ ಸೈಡಿಗೆ ದನ ಕುರಿ ಮತ್ತೆ ಆಡುಗಳನ್ನೆಲ್ಲ ಕಟ್ಕೊಳ್ಳೋರು, ಈ ಕಡೆ ಸೈಡಿಗೆ ನಾವು ಮಲಗ್ತಿದ್ವು, ಒಂದೇ ಜಾಗ ಅಂತಾನೆ ಅನ್ಕ. ಈಗ ಬತ್ತಾ ಬತ್ತಾ ಹೊಸಿ ನಾವೀನ್ಯತೆ ಹೆಚ್ಚಾಗ್ಬಿಟ್ಟು, ಯಾಕೋ ಈಗ ಈಗ ನನ್ಗೇನೋ ಇಷ್ಟ, ನಮ್ಮ ಅಪ್ಪ ಅವಂಗ ಇಷ್ಟ, ನನ್ನ ಹೆಂಡತಿಗೆ ಇಷ್ಟ ಆಗ್ಬೇಕಲ್ಲ, ನನ್ನ ಮಕ್ಳಿಗೆ ಇಷ್ಟ ಆಗ್ಬೇಕಲ್ಲ. ಆಮೇಲೆ ಈಗ ನನ್ನ ಹೆಂಡತಿ ಮನೆ ಕಡೆಯವ್ರು ಬಂದವ್ರು ಏನ ಅಂತಾರೋ ಏನೋ, ಹಿಂಗಾಗಿ ನವೀನತೆ ಹೆಚ್ಚಾಗಿ ಸ್ವಲ್ಪ ಆ ಕಡೆಗೆ ಇದ್ ಮಾಡ್ಕೊಂಡು ಸಪರೇಟ್ ಸಪರೇಟ್ ಮಾಡೋಣ, ಒಂದಾ ಕೊಟ್ಟಿಗೆ ಸಪರೇಟ್ ಮಾಡು, ಇಲ್ಲ ನೀ ಬೇರೆವನೇ ಮಾಡು, ಈ ತರ ಪದ್ಧತಿ ಬಂದ್ಬಿಟ್ಟವ್ರೆ. ಹಂಗಾಗಿ ಇಲ್ಲಿ ಈಗ ಯಾಕೆ ಅದನ್ನ ಹೇಳಿದೆ ಅಂತಂದ್ರೆ, ಈಗ ಹಿಂದೆ ಬರೀ ನಾವು ಮಳೆ ಬಿದ್ದಾಗ ಅಥವಾ ಅಲ್ಲಿ ಇಲ್ಲಿ ಅಣಬೆಗಳ ನೋಡ್ತಿದ್ದ, ಆಯ್ತಾ. ಈಗ ಎಲ್ಲಾ ಟೈಮ್ ನಾವು ಅಣಬೆನ ಬೆಳಿಬಹುದು, ಅಣಬೆನ್ನ ಸಾಗುವಳಿ ಮಾಡಬಹುದು ಅಂತ ಹೇಳ್ತಾರೆ ಅಣ್ಣಯ್ಯ. ತಂತ್ರಜ್ಞಾನ ಕಂಡಿಡಿದ್ರು ಈ ವಿಚಾರವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಿನಕ ಈಗ ಮನೆಯಲ್ಲಿ ಸ್ವಲ್ಪ ಜಾಗದಲ್ಲೂ ಕೂಡ ನಾವು ಹೊಸ ಹೊಸ ಅದು ಟೆಕ್ನಾಲಜಿ ಸಹ ಇಂಪ್ಲಿಮೆಂಟ್ ಮಾಡೋರೆ, ಆಯ್ತಾ. ಆ ವಿಚಾರದಾಗ ನಾವು ಓಸಿ ಗಮನ ಹರಿಸಿದ್ರೆ ಅದಕ್ಕೂ ಏನು ತುಂಬಾ ಹೆಚ್ಚಿನ ಸಮಯ ಅದಕ್ಕಾಗಿ ಕಳಿಬೇಕು ಅಂತಾನು ಏನಿಲ್ಲ, ತುಂಬಾ ಜಾಗ ಬೇಕು ಅಂತಾನು ಏನಿಲ್ಲ, ಜೊತೆಗೆ ಹೆಚ್ಚಿಗೆ ಕಾಳಜಿ ಮಾಡ್ಬೇಕು ಅಂತಾನು ಏನಿಲ್ಲ, ಆಯ್ತಾ. ಏನಿಲ್ಲ, ಎರಡೇ ಎರಡು, ಒಂದ ನೀನೀಗ ಅಣಬೆ ಬೆಳಿಬೇಕು ಅನ್ನೋದಾರೆ ಓಸಿ ಒಣಹುಲ್ ಬೇಕಾಯ್ತದೆ, ಅದು ರಾಗಿದಾರು ಆಗ್ಲಿ ಭತ್ತದಾರು ಆಗ್ಲಿ, ಒಟ್ಟಾರೆ ಒಣಹುಲ್ ಬೇಕು. ನೋಡು ಮತ್ತೆ ಇದಕ್ಕೆ ಮತ್ತೆ ನಾನು ಯಾಕೆ ಹೇಳ್ದೆ ಅಂತಂದ್ರೆ, ನಮ್ಮ ಹತ್ರ ಇರೋ ಕೆಲವೊಂದು ಸಣ್ಣ ಪುಟ್ಟ ಪದಾರ್ಥಗಳನ್ನ ಬಳಸ್ಕೊಂಡು ಇದನ್ನ ಬೆಳೆದ್ರೆ, ನೀನ್ ಏನಾದ್ರು ಒಪ್ಪಂದ ಮಾಡ್ಕೊಬಿಟ್ರೆ ನಿನ್ ಬುಡಕೆ ಇಲ್ಲ, ನೀನ್ ಬೆಳೆದು ಬೆಳೆದ ನೀನ್ ಸುಸ್ತಾಗ್ಬೇಕು ಹೊರತು ಅವ್ರು ಖರೀದಿ ಮಾಡ್ತಾನೆ ಇರ್ತಾರೆ. ನೋಡಿಗ, ಮೊದಲನೇದಾಗಿ ನಮ್ಗೆ ಒಂದು 2 ಅಡಿ ಆಗ್ಲ, 2 ಅಡಿ ಉದ್ದ, 2 ಅಡಿ ಎತ್ತರ, ಇಷ್ಟು ಜಾಗ ಮಿನಿಮಮ್ ಬೇಕು ಅಂತ ಹೇಳ್ತಾರೆ, ಆಯ್ತಾ. ಇಷ್ಟು ಜಾಗ ಇದ್ರೆ ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಅಣಬೆನ ಬೆಳಿಬಹುದು. ಆದ್ರೆ ಒಸಿನೇ ಅಣಬೆ ಬೆಳೆಯಕ್ಕೆ ಅಂತ ಶುರು ಮಾಡಿದ್ಮೇಲೆ ವಾತಾವರಣ ಸ್ವಲ್ಪ ಅಂದ್ರೆ ಏನು ಬೆಳಕು ಪಳಕು ಇಲ್ದಂಗೆ ಇರ್ಬೇಕಷ್ಟೇ, ಕತ್ಲಿರ್ಬೇಕು. ಯಾಕೆಂತಂದ್ರೆ ಈಗ ಯಾವ್ದೇ ಒಂದಿಗೆ ನಾವು ಭೂಮಿ ಒಳಗಡೆ ಏನೇ ಬೆಳೆಯೋದಾದ್ರು, ನಾವು ಮೇಲ್ಗಡೆ ತಕ್ಷಣ ಬಂದ್ಬಿಡ್ತದ, ಅದು ಭೂಮಿ ಒಳಗಡೆ ಹಾಕಿ ಆದ್ಮೇಲೆ ಮಣ್ಣು ಮುಚ್ಚುತ್ತೀವಿ, ಆಗ ಬೀಜಕ್ಕೆ ಏನಾಯ್ತು, ಕತ್ಲಾಯ್ತು. ಅದೇ ತರವ ಈ ಅಣಬೆ ಬೆಳೆಯೋದಾದ್ರೆ ಅಣಬೆ ಬೀಜ ಅಂತೇಳಿ ಸಿಗ್ತಾವಂತೆ, ಆಯ್ತಾ. ಆ ಅಣಬೆ ಬೀಜ ತಗೊಬಂದು ಈ ಏನು ನಮ್ದು ಗೋಣಿ ತಾಟು ಗೋಣಿ ಚೀಲ ಎಲ್ಲ ಬರ್ತಾವಲ್ಲ, ಅದರೊಳಗಡೆ ಹುಲ್ ತುಂಬಿಡೋದು, ಆ ಹುಲ್ ತುಂಬಿ ಆ ಹುಲ್ಲಿನ ಜೊತೆನಲ್ಲೇ ಬೀಜ ಹಾಕೊಳ್ಳೋದು. ನೋಡಪ್ಪ ಅದಕ್ಕೆ ಏನ್ ಜಾಸ್ತಿ ಬೇಕಾಗಿಲ್ಲ, ಏನ್ ಲೋಸಿ ನೀನು ಕತ್ಲು ಪ್ರದೇಶ ಒಸಿ ನೀರನ್ನ ಅದಕ್ಕೆ ಆಗಾಗಾಗ ಚಿಮುಕಿಸ್ತಾ ಇರೋದು, ಅಂದ್ರೆ ಸ್ವಲ್ಪ ತಣ್ಣಗಿರ್ಬೇಕು ವಾತಾವರಣ, ಒಂದು 8 ರಿಂದ 10 ದಿನ ಅಥವಾ 12 ದಿನದೊಳಗಡೆ ನಿನಗೆ ಬರಕ್ ಶುರು ಆಯ್ತದೆ. ಇಷ್ಟೇ ನೀನ್ ಮಾಡ್ಬೇಕಾಗಿರೋದು. ಇದು ನೋಡಪ್ಪ ನೀ ಮನೆ ಒಳಗಡೆ ಇತ್ಕೊಂಡು ಜೊತೆನಲ್ಲೇ ಮಾಡ್ಕೊಳಕ್ಕೆ, ಈಗ ಮನೆ ಅಡಿಗೆ ಕೆಲಸ ಮಾಡೋ ಜಾಗದಲ್ಲೇ ಮನೆ ಅದು ಇದು ಕೆಲಸ ಮಾಡೋ ಜೊತೆಗೆನೆ ಇದನ್ನು ಮಾಡ್ಕೊಳಕ್ ಒಂದ್ ಒಳ್ಳೆ ಅವಕಾಶ. ಕೊಟ್ಟಿಗೆ ಹೆಂಗು ನಮ್ ದೊಡ್ಡದಾಗದೆ, ಅರ್ಧ ದನಕರುಗಳು ಕಟ್ಕೊಳ್ಳಿ, ಇನ್ನ ಅರ್ಧಕ್ಕೆ ಇವನ್ ಶುರುನೇ ಮಾಡ್ಬೋದು ಅಂತೀನಿ. ಅಲ್ಲ ಅದು ನಿನ್ನ ಮನ್ಸು ಮಿನಕ. ಈಗ ಈಗಾಗ್ಲೇ ನೋಡು, ಒಂದು ಸಣ್ಣಿಸಿಕೆ ನೀನು ನಿಮ್ ಯಜಮಾನಪ್ಪನ ಮೇಲೆ ಬೇಸರ ಮಾಡ್ಕೊಂಡು ಅವನ ಜೊತೆನೆ ಕೂಗಾಡ್ತಿದ್ದೋಳು, ಈಗ ಆಮೇಲೆ ನೀನು ಒಂದಿನ ಪೂರ್ತಿ ನೀರೇ ಹಾಕಿಲ್ಲ ಅದಕ್ಕೆ ಅಂತಂದು ಸಿಟ್ಕೊಂಡ ಮೇಲೆ ಜಾಸ್ತಿ ನೀರ್ ಹಾಕ್ಬಿಟ್ರೆ ಏನ್ ಮಾಡೋದು ಅಲ್ವಾ. ಇದ್ರ ಜೊತೆಗೆ ನೋಡು ಇನ್ನೊಂದು ವಿಚಾರ, ಈಗ ಒಣಹುಲ್ಲು ಅಂತ ಅನ್ನೋತ್ತಿಗೆ ನನಗೆ ಒಸಿ ಜಪ್ತಿ ಬತ್ತೋಣೆ. ಈಗ ನೀ ಕಾಣಂಗೆ ಈ ರವ ರವ ರವ ಹೊಡೆಯ ಬಿಸಿಲಿನಾಗೆ ಅಪ್ಪಿ ತಪ್ಪಿ ಈಗ ಬೆಂಕಿ ಕಡ್ಡಿ ಕಚ್ಚಿ ಎಸಲೇಬೇಕು ಅಂತ ಏನಿಲ್ಲ ಬೆಂಕಿ ಹತ್ಕೊಳಕ್ಕೆ, ಆಯ್ತಾ. ಒಸಿ ಒಂದ್ 1 ವಾರ ಹತ್ತಿನಿಂದ ಒಸಿ ಚಿಗ್ರವಷ್ಟೇ ಗಿಡ ಮರಗಳು, ಇಷ್ಟು ದಿನ ಎಲ್ಲ ಬೋಳ್ಬೋಳಾಗಿತ್ತು. ಹಸಿ ಎಲೆ ಉದುರಿದ್ವಾ ಅಂತ ಏನ್ ಒಂದ ಎರಡ ಗಿಡಗಳು ನಮ್ದೇ ಗಿಡ ಆಗ್ಬೇಕು ಅಂದ್ಲ ಅಕ್ಕಪಕ್ಕ ಬೇಕಾದಷ್ಟು ಗಿಡ ಮರಗಳಿದ್ವಾ ಎಲ್ಲ ಎಲೆ ಉದುರಿ ಉದುರಿ ಉದುರಿ ಒಣಗಿ ತರಗಾಗಿ ನಿಂತವೆ. ಸುಮ್ನೆ ಮುಟ್ಟಿಸಾಕು ಅವ್ರನ್ನೋಸಿ ಜಾಗ್ರತೆಯಾಗಿರಿ ಅಂತ ಎಚ್ಚರಿಸ್ಬೇಕಲ್ವಾ ಅಣ್ಣಯ್ಯ. ಖಂಡಿತ ಖಂಡಿತ ಜಾಗ್ರತೆ ಅಂತಂದ್ರೆ ಏನಿಲ್ಲ, ಅವರು ಸೇದ್ಬೇಕಾದ್ರೆ ಸೇದಾದ್ಮೇಲೆ ಅದು ತಂಬಸ್ಬಿಟ್ರೆ ಸಾಕಷ್ಟೇ, ಕೂತಿರ ಜಾಗದಲ್ಲಿ ತಂಬಸ್ಬಿಟ್ಟು ಅದ್ರ ಮೇಲೆ ಹೊಸಿ ಮಣ್ಣಿಗಿಣ್ಣ ಹಾಕ್ಬಿಟ್ರೆ ಉಜ್ಜಿಬಿಟ್ರೆ ಮಣ್ಣೊಳಗೆ ಹೋಯ್ತದದು ಅಲ್ವಾ. ಏನು ಎಲ್ಲ ಎಲ್ರಿಗೂ ಗೊತ್ತು ಮಾಡಕ್ಕಲ್ಲ. ಇದೊಂದು ಮುಖ್ಯವಾಗಿ ಆಗ್ಬಿಟ್ರೆ ಅಣ್ಣಯ್ಯ ಈಗ ಈ ಬೇಸಿಗೆನಾಗೆ ಜೊತೆಗೆ ನೋಡು ಈಗ ಮುಂದಿಂದು ಈ ಮುಂಗಾರಿಗಾಗ್ಲಿ ಸ್ವಲ್ಪ ಮುಂದಿನ ದಿನಗಳಿಗಾಗ್ಲಿ ಅಂತೇಳಿ ಈ ನಮ್ದು ಹಳೆ ಬೆಳೆ ಏನಿತ್ತು ಈಗ ಭತ್ತ ಆಗ್ಲಿ ರಾಗಿ ಆಗ್ಲಿ ಅದನ್ನೆಲ್ಲ ತಂದು ಚೆನ್ನಾಗಿ ಬಣವೆ ಒಟ್ಕೊಂಡಿದೀವ, ದೂರದಲ್ಲಿ ಏನಾರು ನಾವು ಅಪ್ಪಿ ತಪ್ಪಿ ಒಟ್ಕೊಳ್ದೆ ಹೋದ್ರೆ ಅಥವಾ ಚೆನ್ನಾಗಿ ಒಣಗಿಸ್ತಾನೆ ಒಟ್ಕೊಳ್ದೆ ಹೋದ್ರೆ ಎರಡು ಸಮಸ್ಯೆ ಅಂತ ನೋಡು. ನೋಡು ಅದಕ್ಕೆ ಒಂದು ಆಗ್ಲಿ ಹೇಳ್ಬೇಕು ಅಂತ ಅನ್ಕೊಂಡೆ ಹೇಳುವಾಗ, ಈಗ ಸಾಮಾನ್ಯವಾಗಿ ಬೆಂಕಿ ಬಿಡ್ತದಲ್ಲಪ್ಪ ಈ ಅದರಲ್ಲೂ ಕಾಡಲ್ ಬಿಡ್ತದಲ್ಲ ಅದನ್ನೇ ಒಂದು ಉದಾಹರಣೆ ತಗೊಳ್ಳೋಣ. ಕಾಡಲ್ ಬೆಂಕಿ ಬಿಡ್ತದಲ್ಲ ಅದಕ್ಕೆ ಸುಮಾರು ಕಾರಣಗಳವೆ ಕಾಡಲ್ಲಿ ಬೆಂಕಿ ಬೀಳೋದಕ್ಕೆ. ಅದ್ರಲ್ಲಿ ಒಂದ್ ಕಾರಣ ಕಾಡ್ಗಿಚ್ಚು, ಕಾಡ್ಗಿಚ್ಚು ಅಂತೀವಲ್ಲ ಅದೊಂದ್ ಕಾರಣ. ಆದ್ರೆ ಆ ಕಾರಣದ ಪ್ರಮಾಣ ಭಾರಿ ಕಡಿಮೆ ಅಂತೆ, 0.001 ಅಂತೆ ಕಾಡ್ಗಿಚ್ಚು. ಅಂತಂದ್ರೆ ತುಂಬಾ ದಟ್ಟವಾಗಿರೋಂತ ಅರಣ್ಯದಲ್ಲಿ ಅದು ತುಂಬಾ ಬಿಸಿಲು ಬಂದು ಅದೆಲ್ಲ ಒಣಗಿ ಅವಾಗ ಮರಕ್ಕೆ ತಿಕ್ಕಿ ಒಂದು ತಿಕ್ಕಿ ತಿಕ್ಕಿ ತಿಕ್ಕಿ ತಿಕ್ಕಿ ಬೆಂಕಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದ್ರ ಪ್ರಮಾಣ ಭಾರಿ ಕಡಿಮೆ ಅಂತೆ. ಈ ನಾವೇನ್ ಮಾಡಿದೀವಿ, ಎಲ್ಲಿ ಕಾಡಿಗೆ ಬೆಳಕಿ ಬಿಡ್ತದ ಎಲ್ಲ ಕಡೆ ಕಾಡ್ಗಿಚ್ಚು ಅಂತ ಅಂತ ಅನ್ಬಿಡ್ದು. ಅಂದ್ರೆ ಈಗ ನಮ್ ಜವಾಬ್ದಾರಿ ತಪ್ಸ್ಕೋಬೇಕಲ್ಲ, ಯಾರಲ್ಲ ಅದಕ್ಕೆ ಅದೇ ಕಾರಣ ಅಂತ ಹೇಳ್ಬೋದು. ಅಂತ ಆದ್ರೆ ಈಗ ಅರಣ್ಯ ಪ್ರದೇಶ ಆಯ್ತು ಕಾಡಾಯ್ತು ಅಲ್ಲಿ ಬೆಂಕಿ ಬೀಳ್ತಾ ಇರೋದ್ರಲ್ಲೂ ಈ ಮನುಷ್ಯರ ಪಾಲೆ ಜಾಸ್ತಿ ಅಂತೆ. ಈಗಾಗಲೇ ಆ ಮೀನಕ್ಕೆ ಕೇಳ್ದಂಗೆ ಈ ಬೆಂಕಿ ಗಿಂಕಿ ಸಿಗರೇಟ್ ಬಿಡಿ ಸೇದ ಅಂತಾರು, ಆಮೇಲೆ ಇನ್ನೇನೋ ಮೋಜು ಮಸ್ತಿ ಮಾಡಕ್ ಹೋಗಿರಾ ಅಂತಾರು, ಏನೋ ಮಾಡ್ತೀನಿ ಅಂತ ಹೋಗಿ ಇನ್ನೇನೋ ಮಾಡಕ್ ಹೋಗ್ತಾರೆ, ಆಮೇಲೆ ಕೆಲವರು ತಮಾಷೆಗೆ ಅಂತ ಹಾಕ್ತಾರೆ. ಆಮೇಲೆ ಈ ಬೆಂಕಿ ಹಾಕಕ್ಕೆ ಹೋಗಬಾರ್ದು ಶಂಕರಣ್ಣ ಅಲ್ವಾ. ಯಾಕೆ ಅಂತ ಅಂತಂದ್ರೆ ನೋಡು, ಕಾಡಿನ ಉತ್ಪನ್ನಗಳೇನವ, ಕಾಡಿನ ಉತ್ಪನ್ನ ಅಂತಂದ್ರೆ ಅದೊಂದು ಮರ ಆಗ್ಬಹುದು, ಎಲೆ ಆಗ್ಬಹುದು, ಬಳ್ಳಿ ಆಗ್ಬಹುದು, ಮಣ್ಣಾಗಿರ್ಬೋದು, ಅವೆಲ್ಲವ ಸಾವಯವ ರೂಪದಲ್ಲಿ ಇರ್ತಕ್ಕಂಥವು. ಅವು ಒಂದಲ್ಲ ಒಂದ್ ದಿವಸ ಚೆನ್ನಾಗಿ ಕರಗ್ತವೆ, ಕರಗ್ಬಿಟ್ಟು ಅಲ್ಲೇನು ಗಿಡ ಮರಗಳು ಬೆಳಿತಾವ ಅವಳೆ ಆಹಾರ ಪೌಷ್ಟಿಕಾಂಶ ಸಿಕ್ಕೊಡ್ತಾರೆ. ಅದು ನೋಡು ನಮ್ ತೋಟಗಳಲ್ಲೂ ಹಂಗೆ ಶಂಕರಣ್ಣ. ನೋಡಿ ಈಗ ಬೇಸಿಗೆ ಅಲ್ವಪ್ಪ, ಈಗ ಗರಿ ಜಾಸ್ತಿ ಉದುರ್ತವೆ ಬೇಸಿಗೆಗೆ, ತೆಂಗಿಂದು ಜಾಸ್ತಿ ಉದುರ್ತದೆ, ಅಡಕೆದು ಜಾಸ್ತಿ ಉದುರ್ತದೆ. ಇನ್ನ ಉಳಿದಂತೆ ಇನ್ನೆಲ್ಲ ಗೊತ್ತು, ಏನು ಕಾಡು ಮರಗಳು ಕಾಡು ಜಾತಿ ಮರಗಳು ಎಲ್ಲ ಎಲೆಗಳು ಉದುರುತ್ತವೆ ಆಯ್ತಾ. ಈ ಎಲ್ಲ ಎಲೆಗಳನ್ನ ಶಂಕರಣ್ಣ ತಾಂಡೋಗ್ ತಾಂಡೋಗ್ಬಿಟ್ಟು ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ಎಲ್ಲಿ ಒಂದು ಜಾಗ ಮಾಡ್ಕೊಂಡಿರ್ತೀವ. ಈಗ ನೋಡಪ್ಪ ತಿಪ್ಪೆ ನಾವೇನ್ ಹೊಸದಾಗಿ ಮಾಡೋದ್ ಬೇಡ ಶಂಕರಣ್ಣ, ಮೊದ್ಲಿಂದನೂ ಇರ್ತದಲ್ಲ, ಮೊದ್ಲಿಂದ ಇದ್ದು ಅದ್ರ ಎಷ್ಟು ಮಟ್ಟಿಗೆ ಉಳಿಸಿದೀವಿ ಅನ್ನೋದು ನಾವು ಬಹಳ ಬೇಸರವಾದ ವಿಚಾರ. ಏನು ಅಂತ ಅಂದ್ರೆ ನೋಡು, ನಾನ್ ಕಂಡಂಗೆ ಶಂಕರಣ್ಣ, ಈ ಕೆರೆ ಬದ ತಿಪ್ಪೆ ಈ ಮೂರು ನಿಮ್ಗೆ ನೀರ್ ಕುಡಿದ್ಬಿಟ್ಟಿದೀವಿ. ಈಗ ಅಲ್ಲ ನಾವೇ ಮಾಡ್ಕೊಂಡಿರೋದು, ಕೆರೆನುವೇ ಒತ್ತುವರಿ ಮಾಡ್ಕೊಂಡು ಮುಚ್ಚಾಕೋದು. ಈ ಬದನಲ್ಲೂ ಏನೋ ಬೆಳಿಬಾರದು ಬೆಳೆದ್ಬಿಡ್ತೀನಿ ಅನ್ಕೊಂಡು ಅದ್ ಯಾವ ಮಟ್ಟಕ್ಕೆ ಆಯ್ತು ಅಂದ್ರೆ ಶಂಕರಣ್ಣ, ನಡೆದಾಡಕ್ ಜಾಗ ಈಗ ನಡೆದಾಡದಿರ್ಲಿ, ಕೂತ್ಕೊಂಡು ಒಂದು ಏನಾರೋ ಒಂದು ಉಡ್ಬೇಕು ಅಂತ ಜಾಗಿಲ್ಲ. ಇಷ್ಟೆಲ್ಲ ಬಿಟ್ಕೊಂಡಿರ್ತೀವಿ, ನಮ್ ಕಾಲನ ಇಟ್ಕೊಂಡು ಹಾಕೊಂಡು ಹೋಗಕ್ ಆಗಲ್ಲ ಅಂತ ಒಂದು ಬದಲಾವಣೆ ಇಟ್ಕೊಂಡ್ರೆ. ಈ ತಿಪ್ಪೆಗಳ ಕಥೆನೂ ಹಂಗೆ ಆಗ್ಬಿಡ್ತವೆ. ಹಿಂದೆಲ್ಲವ ದನಕರುಗಳು ಸಾಕೇ ಸಾಕರು, ಒಂದೊಂದು ಮನೇಲಿ 30-40-50 ರಾಸ್ ಇರ್ತಾ ಇದ್ದು. ಹಂಗಾಗಿ ಎರಡೆರಡು ಮೂರ್ ತಿಪ್ಪೆ, ಎರಡೆರಡು ಮೂರ್ ತಿಪ್ಪೆ ತುಂಬಿದ್ರೆ ಅದು, ಅದು ತುಂಬಿದ್ರೆ ಇದು, ಅವ್ರಿಗೆ ಹೊರಕ್ಕೆ ಮಾಡಕ್ಕೆ ಗೊಬ್ಬರ ಹೊರಕ್ಕೆ ಮಾಡಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲಲ್ಲಿ ಬೇಕು ಅದ್ರಲ್ಲಿ ಮಾಡ್ಕೊಂಡ್ರ ಆ ತಿಪ್ಪಗಳೆಲ್ಲ ಹಂಗೆ ಅವೆ. ಈಗ ಬದ ನುಂಗಿದೀವಿ, ಕೆರೆ ನುಂಗಿದೀವಿ, ತಿಪ್ಪೆ ಒಂದಷ್ಟು ಉಳಿಸ್ಕೊಂಡಿರ್ಬೋದು, ತಿಪ್ಪಿಗೆ ತಗೊಂಡೋಗಿ ಹಾಕೊಳ್ಳೋಣ, ಗರಿ ಇರ್ತದೆ ಇರ್ತದೆ ಎಲ್ಲ ತಗೊಂಡೋಗಿ ಹಾಕೊಳ್ಳೋದು. ನೀರಾವರಿ ಸೌಲಭ್ಯ ಇದ್ರೆ ಒಂಚೂರು ನೀರ್ ಬಿಟ್ಕೊಳ್ಳೋದು, ಬೇಗ ಕರಗ್ತದೆ, ಚೆನ್ನಾಗಿ ಕರಗ್ತದೆ. ಜೊತೆಗೆ ಬಿಟ್ಬಿಟ್ರೆ ಅದ್ರ ಪಾಡ ಕರಿಕದ ಮೇಲೆ ಒಂಚೂರು ಮಣ್ಣೆ ಹಾಕೊಳ್ಳೋದು, ಹಾಕೊಂಡ್ರೆ ಫಸ್ಟ್ ಕ್ಲಾಸ್ ಆಗಿ ಕರಗ್ತದೆ, ತಾಂಡವ ಹಾಕೋಬಹುದು. ಆಮೇಲೆ ಬೆಂಕಿ ನೋಡು ಶಂಕರಣ, ನಮ್ಗೆ ಬರೀ ತರಗೆಲೆ ಇನ್ನೊಂದು ಅಂತ ಹೇಳಿ ಕಾಣಿಸ್ತದೆ, ಬರೀ ಅದಷ್ಟೇ ಅಲ್ಲ, ತರಗೆಲೆಲ್ಲೂ ಪೌಷ್ಟಿಕಾಂಶ ಬಿದ್ದಿರ ಅಂತ ಮಣ್ಣಿನಲ್ಲೂ ಕೋಟ್ಯಾಂತರ ಜೀವಿಗಳಿರ್ತವೆ, ಹುಳ ಉಪ್ಪ ಇರ್ತವೆ, ಬೇಕಾದಷ್ಟು ಇರ್ತವೆ ಆ ಬೆಂಕಿಲಿ, ಅವು ಎಲ್ಲ ಸುಟ್ಟು. ಆಮೇಲೆ ಬೇಸಿಗೆ ಬೆಂಕಿ ಹೆಂಗೆ ಅಂತ ಅಂದ್ರೆ ಹಾಕದೇನೋ ಹಾಕ್ಬಿಡ್ಬೋದು, ತಂಪಿಸೋದ್ ನಮ್ ಕೈ ಹಾಕಲ್ಲ, ಹೋದ್ರು ಎಷ್ಟೋ ಸರಿ ಆಗೋದಿಲ್ಲ. ಯಾಕೆಂದ್ರೆ ಬೆಂಕಿ ಬೆಂಕಿನೇ, ಹಂಗಾಗಿ ಭಾರಿ ಜಾಗೃತೆಯಿಂದ ಇರ್ಬೇಕು. ಬೆಂಕಿ ಹಾಕಕ್ ಹೋಗ್ಬಾರ್ದು ಯಾವ ಕಾರಣಕ್ಕೂ, ಬೆಂಕಿ ಹಾಕ್ತಾನೆ ಅದ್ ಚೆನ್ನಾಗಿ ಕರಗಿಸ್ಕೊಂಡು ಅದನ್ನ ಮತ್ತೆ ಮುಳುಗಡೆ ಮಾಡ್ಕೋಬೇಕು, ಬೆಂಕಿ ಹಾಕೊಂಡೆ ಲಾಸ್ ಮಾಡ್ಕೊಳಕ್. ಜೊತೆಗೆ ಇನ್ನೊಂದೇನು ಅಂದ್ರೆ, ಈಗ ನಮ್ಮವ್ರಿಗೆ ಇನ್ನೊಂದೇನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಈಗ ನೋಡು ನಾವು ಬರೀ ಗಿಡದಿಂದ ಬಿದ್ದಿರೋ ಎಲೆಗಳು ತರಗುಗಳು ಅಂತ ಹೇಳ್ತಾ ಇದೀವಿ. ಈಗ ನಮ್ ಈ ಜೋಳ ಬೆಳೆದಿರೋ ರೈತರು ಬಾಂಧವರು ನಮ್ಮ ಕೃಷಿಕರೆಲ್ಲ ಇದಾರಲ್ಲ, ಅವ್ರು ಇನ್ನೊಂದೇನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಈಗ ಹೆಂಗಿರು ಈಗ ಒಂದ್ ನೋಡಪ್ಪ ಒಂದ್ ವಾರ 15 ದಿನ 20 ದಿನದಲ್ಲಿ ಸ್ವಲ್ಪ ಚೆನ್ನಾಗಿ ಹದ ಆಯ್ತು ಅಂತನ್ಬಿಟ್ಟು ಒಂದೊಂದು ಉಕ್ಕೆ 2 ಉಕ್ಕೆ ಉತ್ತರು ಆಯ್ತಾ, ಜಳದ ದಿಂಡೆಲ್ಲ ಕೆಳಗಡೆ ಇದಾವೆಲ್ಲ ಮ್ಯಾಕ್ ಬಂದು ಏನ್ ಮಾಡ್ತಾರೆ, ಮರ ಎಲ್ಲ ಹೊಡೆದಂಗ್ ಮಾಡ್ಬಿಟ್ಟು ಎಲ್ಲ ಒಂದ್ ಕಡೆಗೆ ಹಾಕ್ಬಿಟ್ಟು ಸುಟ್ಬಿಡ್ತಾರೆ. ಅದು ಇನ್ನು ದೊಡ್ಡ ತಪ್ಪು, ಅದ್ರಲ್ಲಿ ಎಷ್ಟೊಂದು ಪೋಷಕಾಂಶ ಇರ್ತದೆ ಅದನ್ನ ಅಲ್ಲೇ ಹಂಗೆ ಕರ್ಗಕ್ ಬಿಟ್ಕಂದ್ರೆ ಅದ್ ಅನುಕೂಲ ಯಾರಿಗಪ್ಪ. ರೋಟಾವೇಟರ್ ಬಂದವೆ, ಮತ್ತೆ ಒಂದ್ ರೋಟಾವೇಟರ್ ಹೊಡಿಸ್ಬಿಟ್ರೆ ಸಾಕಲ್ಲ, ತನ್ನ ಪಡಿತಾನೆಲ್ಲ ಮುರಿತದೆ, ಮುರುಬಿಟ್ಟು ಮಣ್ಣೊಳಗೆ ಸೇರಿಸ್ತದೆ, ಮುಂಗಾರ ಒಳ್ಳೆ ಗೊಬ್ಬರ ಆಯ್ತದೆ. ಹಂಗಾಗಿ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕು ಎಲ್ರೂ. ಈಗ ನೋಡು, ಆಗ್ಲಿಂದ ಅವಳು ಒಸಿ ಒಳಗಡೆ ಹೋಗ್ದಾನೆ, ದನಿಗೆ ನೀರ್ ಕೊಟ್ಟಿಲ್ಲ ಅನ್ನೋ ವಿಚಾರದಲ್ಲೇ ಮಗ್ನಲಾಗ್ಬಿಟ್ಟವಳೆ, ಅವಳು ಸ್ವಲ್ಪ ಇವತ್ತು ಮನ್ಸು ಕೆಡ್ಸ್ಕೊಬಿಟ್ಟವಳೆ, ನೀರ್ ಕೊಟ್ಟಿರಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಗಾದೆನ ಐತಲ್ಲಪ್ಪ ಅದು, ಈಗ ಯಾಕೆ ಸೋಬಾರ ಕಟ್ಟಕ್ಕಲ್ಲ ಆರ್ ಕಟ್ಟಕ್ಕಲ್ಲ ಅಂತ ಅಂದ್ರೆ, ಈಗ ಕರ ಏನೋ ಒಂದ್ ಹೇಳ್ತು ನೀರಿಡ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತು ಅಂತ ಹೇಳ್ತಾರೆ ಅಂತ ಹೇಳಿ ಹೇಳಿದ್ಲು ಅವತ್ತಿನ ಮಾತಾಡೋದೆ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಹಂಗಿರ್ತವೆ. ಅಂತ ಅಂದ್ರೆ ಅವೆಲ್ಲ ಕಥೆನೇ ಇರ್ಬೋದು ಶಂಕರಣ್ಣ, ಅವೆಲ್ಲ ಒಂಥರ ಎಚ್ಚರಿಕೆ ಗಂಟೆ. ಯಾಕೆ ಅಂತಂದ್ರೆ ಎಚ್ಚರಿಕೆ ಇರ್ಲಿ ಅಂತಲೇ ಈ ತರದ ಮಾಡಿಲ್ಲ, ಅದು ನಮ್ಗೆ ಪಾಪ ಪ್ರಯತ್ನ ಕಾಡ್ತದೆ ಒಳಗಡೆ. ನೀರಾಗ್ಬೋದು, ಅನ್ನ ಆಗ್ಬೋದು, ಮೇವಾಗ್ಬೋದು, ಅವ ಅಂತಲ್ಲ ಶಂಕರಣ್ಣ, ಪ್ರತಿಯೊಂದಿಗೆ ಯಾರು ಬರ್ತಾರೋ ಯಾರು ಇರ್ತಾರೋ, ವಯಸ್ಸಾದ್ರೆ ಕರೆಕ್ಟ್ ಆಗಿ ಟೈಮ್ ಟೈಮ್ಗೆ ನೀರು ಹಿಟ್ಟು ಆರೋಗ್ಯ ವಿಚಾರ ನೋಡ್ಬೇಕು. ಒಳಗಡೆ ಇಲ್ಲ ಅಂದ್ರೆ ಕೊರೆಯಕ್ಕೆ ಶುರು ಆಗ್ಬಿಡ್ತದೆ, ಹಂಗ್ ಕೊರೆತೈತಿ ಒಳಗೆ. ಇಲ್ಲ ಅದೋ ಈಗ ಸಮಾಧಾನ ಆಗಿದೀನಿ ನಾನು, ಬೆಣ್ಣೆ ಕಡ್ದಿದ್ನ ಅವತ್ತರನೆ ಎದ್ದು ಚಾನೆ ಮಜ್ಜಿಗೆ ಮಾಡಿದೀನಿ, ನಿಮ್ಗೋಸಿ ಅಣ್ಣ ಹೆಂಗೋಸಿ ಮನೆಗೂ ಕೊಡ್ತೀನಿ, ಈ ಕುಡಿಯುವ ಬನ್ನಿ ಆಯ್ತಾ. ಯಾವ್ದೇನೋ ಮಸಾಲೆ ಮಜ್ಜಿಗೆ ಅಂತ ಮಾಡ್ತಿಲ್ಲ, ಅದ್ ಮಾಡವ ಬೇಸಿಗೆಗೆ ಹೋದ್ಕು ಚೆನ್ನಾಗಿ. ಈಗ್ಲೇಯ ಮಾಡ್ಕೊಡದೆಯ. ಸರಿ ಆಯ್ತು, ರೆಡಿ ಆಯ್ತಲ್ಲ ಉಳಿಕೋನ. ಇದುವರೆಗೆ ಹಳ್ಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಕೇಳಿದರೆ. ಭಾಗವಹಿಸಿದ್ದವರು ಅರಕಲಗೋಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ. ಇಲ್ಲಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳಿ ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ, ಅಣಬೆ ಬೆಳೆಯಿರಿ ಆದಾಯ ಗಳಿಸಿರಿ ಈ ಕುರಿತಂತಹ ಮಾಹಿತಿಯನ್ನ. ಸ್ವ ಉದ್ಯೋಗಗಳ ಪೈಕಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ತಂದುಕೊಡುವ ಕೃಷಿ ಪ್ರಕಾರ ಅಣಬೆ ಬೇಸಾಯ. ಪೌಷ್ಟಿಕಾಂಶ ಮತ್ತು ಜೀವಸತ್ವಗಳು ಹೇರಳವಾಗಿರುವ ಅಣಬೆ ಮಧುಮೇಹದಿಂದ ಬಳಲುತ್ತಿರುವವರಿಗೂ ಕೂಡ ಉತ್ತಮವಾದಂತಹ ಆಹಾರ. ಅಣಬೆಯನ್ನು ಉತ್ಪಾದಿಸಲು ಭತ್ತದ ಹುಲ್ಲು ಅವಶ್ಯವಿದೆ. ಆದ ಕಾರಣ ಭತ್ತದ ಹುಲ್ಲು ಲಭ್ಯವಿರುವಂತಹ ಜಲಾನಯನ ಪ್ರದೇಶಗಳಲ್ಲಿ, ಅದರಲ್ಲೂ ಮಲೆನಾಡು ಅರೆಮಲೆನಾಡು ಪ್ರದೇಶಗಳಲ್ಲಿ ಅಣಬೆ ಕೃಷಿಯನ್ನು ಉತ್ಪಾದನಾ ಚಟುವಟಿಕೆಯಾಗಿ ಕೈಗೊಳ್ಳಬಹುದು. ಈಗ ಈ ಅಣಬೆ ಕೃಷಿಯನ್ನು ಯಾವುದೇ ಪ್ರದೇಶದಲ್ಲಾದರೂ ಬೆಳೆಯಲು ಸಾಧ್ಯವಾಗುವಂತಹ ತಂತ್ರಜ್ಞಾನವನ್ನು ತೋಟಗಾರಿಕಾ ಸಂಶೋಧನಾ ಮಂಡಳಿಯ ವಿಜ್ಞಾನಿಗಳು ರೂಪಿಸಿದ್ದಾರೆ. ಅಣಬೆ ಬೆಳೆಯಲು ಹೊರಭಾಗದಲ್ಲಿ ಕೊಠಡಿಯೊಂದನ್ನು ಮಾಡಿಕೊಳ್ಬೇಕು. ತಲಾ 2 ಮೀಟರ್ ಉದ್ದ, 2 ಮೀಟರ್ ಅಗಲ ಮತ್ತು 2 ಮೀಟರ್ ಎತ್ತರದಲ್ಲಿ ಇದನ್ನು ನಿರ್ಮಾಣ ಮಾಡಿಕೊಳ್ಳಬಹುದು. ಅಣಬೆ ಬೀಜಗಳನ್ನು ಈ ಕೊಠಡಿಯಲ್ಲಿ ಇಡಬೇಕಾಗತ್ತೆ. ಅವು ಬೆಳೆಯುವ ಸಮಯದಲ್ಲಿ ನೈಲಾನ್ ನೆಟ್ ಹಾಕಿ ಗೋಣಿ ಚೀಲದ ಒಳಗೆ ಇಡಬೇಕು. ಆಗಾಗ ನೇರವಾಗಿ ನೀರನ್ನು ಹಾಕಬಹುದು ಅಥವಾ ಸೋಲಾರ್ ಸ್ಪೆನ್ಸರ್ ಅಳವಡಿಸುವುದರಿಂದ ಸ್ವಯಂ ಚಾಲಿತವಾಗಿ ನೀರು ಸಿಂಪಡಿಸುವ ವ್ಯವಸ್ಥೆಯನ್ನು ಕೂಡ ಇದರಲ್ಲಿ ಅಳವಡಿಸಲಾಗಿದೆ ಅಂತ ಹೇಳಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ತಿಳಿಸಿದ್ದಾರೆ. ಈ ಕೊಠಡಿಯಲ್ಲಿ ನೈಸರ್ಗಿಕವಾಗಿ ಇರುವಂತಹ ವಾತಾವರಣವೇ ಸೃಷ್ಟಿಯಾಗುವುದರಿಂದ ಅಣಬೆ ಚೆನ್ನಾಗಿ ಬೆಳೆಯುತ್ತೆ. 1 ವಾರದಿಂದ 10 ದಿನಗಳಲ್ಲಿ ಅಣಬೆ ಬೆಳೆಯಲು ಪ್ರಾರಂಭವಾಗುತ್ತೆ. ಯಾವುದೇ ಪ್ರದೇಶದಲ್ಲಿ ಅಥವಾ ತಾರಸಿ ಇಲ್ಲವೇ ಬಾಲ್ಕನಿಯಲ್ಲಿಯೂ ಇದನ್ನು ಇಟ್ಟು ಬೆಳೆಯಬಹುದು. ನಿರ್ವಹಣೆಗೆ ಹೆಚ್ಚು ಸಮಯ ಬೇಕಾಗಲ್ಲ, 1 ತಾಸು ಕೆಲಸ ಮಾಡಿದರೂ ಸಾಕು ಅಂಥೇಳಿ ವಿಜ್ಞಾನಿಗಳು ಹೇಳ್ತಾರೆ. 1 ಕೆಜಿ ಅಣಬೆಯನ್ನು 150 ರೂಪಾಯಿನಿಂದ 200 ರೂಪಾಯಿವರೆಗೆ ಮಾರಾಟ ಮಾಡಬಹುದು. ಬೇಡಿಕೆ ನೋಡಿಕೊಂಡು ಈ ಬೇಸಾಯ ಪದ್ಧತಿಯನ್ನ ಸ್ವ ಉದ್ಯೋಗದಂತೆ ಪ್ರಾರಂಭವನ್ನ ಮಾಡಬಹುದು. ಈ ರೀತಿ ಹೊರಗಡೆ ಕೊಠಡಿಯನ್ನ ನಿರ್ಮಿಸಿಕೊಳ್ಳಲು ಸುಮಾರು 60,000 ರೂಪಾಯಿ ಖರ್ಚಾಗಬಹುದು ಅಂಥೇಳಿ ಅಂದಾಜನ್ನ ಮಾಡಲಾಗಿದೆ. ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಬೆಳಗಾಂ, ಬೀದರ್ನಲ್ಲಿ ಇರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಸಂಸ್ಥೆಯ ಸಂಸ್ಥೆಗಳಲ್ಲಿ ಈ ಕುರಿತಂತೆ ತರಬೇತಿಯನ್ನ ನೀಡಲಾಗುತ್ತೆ. ತೋಟಗಾರಿಕೆ ಮತ್ತು ಕೃಷಿ ಅಧಿಕಾರಿಗಳಿಗೂ ಕೂಡ ಈ ಕುರಿತಂತೆ ತರಬೇತಿಯನ್ನು ನೀಡಲಾಗಿದೆ ಅಂಥೇಳಿ ಸಂಸ್ಥೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಆಸಕ್ತ ರೈತರು ಮತ್ತು ಸಾರ್ವಜನಿಕರಿಗೂ ಕೂಡ ಈ ಕುರಿತು ತರಬೇತಿಯನ್ನ ನೀಡಲಾಗುತ್ತೆ. 5 ದಿನಗಳ ತರಬೇತಿಗೆ 7,000 ರೂಪಾಯಿ ಶುಲ್ಕವನ್ನ ಕಟ್ಟಬೇಕು. ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಇದೇ ಖರ್ಚಿನಲ್ಲಿ ಭರಿಸಲಾಗುತ್ತೆ. ಆನ್ಲೈನ್ನಲ್ಲಿ ತರಬೇತಿ ಪಡೆಯಲು ಇಚ್ಛಿಸುವವರು 3,000 ರೂಪಾಯಿ ಹಣವನ್ನ ಕಟ್ಟಬೇಕಾಗುತ್ತೆ ಅಂಥೇಳಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ಸಂಖ್ಯೆಯನ್ನ ಸಂಪರ್ಕಿಸಿ 9449942857. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಗಮನಿಸ್ಕೊಳ್ಳಿ, 9449942857. ರೈತ ಬಾಂಧವರೇ, ಇಂದಿನ ಕೃಷಿ ಲೋಕದಲ್ಲಿ ಇದುವರೆಗೆ ಅಣಬೆ ಬೆಳೆಯೇರಿ ಆದಾಯ ಗಳಿಸಿರಿ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತು ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಹೆಚ್ ಮೋಹನಾಕ್ಷಿ. ನಮ್ಮ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಸಸಿಗಳ ನರ್ಸರಿಯಲ್ಲಿನ ಅನುಭವಗಳ ಕುರಿತು ಆಲೂರು ತಾಲೂಕು ಹಂಪನಕುಪ್ಪೆಯ ಪ್ರಗತಿಪರ ಕೃಷಿಕ ಡಿ ಪವಿತ್ರ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಇದು ಇಂದಿನ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ಕೇಳೋಣ ಹೊಂಬಿಸಲು ಚಿತ್ರದ ಕೆಲವು ಗೀತೆಗಳನ್ನು. ರಚನೆ ಗೀತಪ್ರಿಯ ಅವರದು, ರಾಗ ಸಂಯೋಜನೆ ಮಾಡಿದ್ದಾರೆ ರಾಜನ್ನಾಗೇಂದ್ರ. ಮೊದಲಿಗೆ ಈ ಗೀತೆಯನ್ನು ಕೇಳೋಣ. ಈ ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಂಗೀತ ಮಿಡಿತದ ರಾಗವು ಒಂದೇ, ಮಿಂಚುವ ಕಣ್ಣಚಿನ ಸಲುಚೂಯುವುದು ಒಂದೇ. ಪ್ರತಿ ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಿಮ್ಮ ಹಾಸನ ಎಫ್ಎಂ ನಲ್ಲಿ ನಿಮ್ಮ ಸಂದೇಶ ಮೇಘ ಸಂಗೀತ. ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳ